ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕೋ ತುಂಬಾ ಗಾಬರಿ ಆಗಿದ್ದೀಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ. ಕಾರ್ಯಕ್ರಮ ರೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಗೌಡ ಜಿ ಬಿ ಅಂತೇಳಿ. ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ನೈಸರ್ಗಿಕ ಕೃಷಿ ಯೋಜನೆಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಚಾರ ನಾನು ನಿಮಗೆ ತಿಳಿಸಿಕೊಡೋದು ಅಂತಂದ್ರೆ ಜೈವಿಕ ಗೊಬ್ಬರಗಳ ಬಗ್ಗೆ. ಜೈವಿಕ ಗೊಬ್ಬರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಅತಿ ಹೆಚ್ಚಾಗಿ ಸಾವಯವ ವಸ್ತುಗಳನ್ನ ಬಳಸಿಕೊಂಡು ಏನ್ ತಯಾರು ಮಾಡ್ತಾರೆ, ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್, ಅದಕ್ಕಿಂತ ಇದು ಸ್ವಲ್ಪ ಭಿನ್ನ. ಯಾಕಪ್ಪ ಅಂತಂದ್ರೆ, ಜೈವಿಕ ಗೊಬ್ಬರಗಳಲ್ಲಿ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿಕೊಂಡು ಗೊಬ್ಬರವನ್ನ ತಯಾರು ಮಾಡೋದಕ್ಕೆ ನಾವು ಜೈವಿಕ ಗೊಬ್ಬರ ಅಂತ ಹೇಳಿ ಕರಿತೀವಿ. ಈ ಒಂದು ಜೈವಿಕ ಗೊಬ್ಬರಗಳಲ್ಲಿ ಹಲವು ವಿಧಗಳು ಯಾವಪ್ಪ ಅಂತಂದ್ರೆ, ಒಂದು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರಗಳು, ರಂಜಕ ಕರೆಸ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ಮತ್ತೆ ಪೊಟಾಷ್ನ ಲಭ್ಯತೆಯನ್ನು ಮಾಡಿಕೊಡ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ಈ ರೀತಿ ಹಲವು ಜೈವಿಕ ಗೊಬ್ಬರಗಳಿದ್ದಾವೆ. ಮೊದಲನೇದಾಗಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಸಾರಜನಕ ಸ್ಥಿರೀಕರಣ ಮಾಡತಕ್ಕಂತಹ ಒಂದು ಜೈವಿಕ ಗೊಬ್ಬರಗಳಲ್ಲಿ ಉದಾಹರಣೆಗೆ ಅಂತಂದ್ರೆ ರೈಸೋಬಿಯಂ ಆಗಿರ್ಬೋದು, ಅದು ದ್ವಿದಳ ಧಾನ್ಯ ಬೆಳೆಗಳಿಗೆ ಬಳಸ್ತಕ್ಕಂತಹ ಜೈವಿಕ ಗೊಬ್ಬರ ಆಗಿದೆ. ಏಕದಳ ಧಾನ್ಯ ಬೆಳೆಗಳಿಗೆ ಬಳಸ್ತಕ್ಕಂತಹ ಜೈವಿಕ ಗೊಬ್ಬರ ಅಂತಂದ್ರೆ ಅಜೋಸ್ಪೈರಲಮ್ ಆಗಿರ್ಬೋದು. ಅದೇ ರೀತಿ ಎಣ್ಣೆ ಕಾಳು ಬೆಳೆಗಳಿಗೆ ಅಥವಾ ತರಕಾರಿ ಬೆಳೆಗಳಿಗೆ ಬಳಸ್ತಕ್ಕಂತಹ ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರ ಅಂತಂದ್ರೆ ಅಜಿಟೋಬ್ಯಾಕ್ಟರ್ ಅಂತೇಳಿ. ರೈಸೋಬಿಯಂ ಆಗಿರ್ಬೋದು, ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪೈರಲಮ್ ಆಗಿರ್ಬೋದು, ಈ ಮೂರು ಜೈವಿಕ ಗೊಬ್ಬರಗಳು ಸಾರಜನಕವನ್ನ ಸ್ಥಿರೀಕರಣ ಮಾಡ್ತವೆ. ಹಾಗಂದ್ರೆ ಸಾರಜನಕ ಸ್ಥಿರೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ, ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನ ಯಾವುದೇ ಒಂದು ಮನುಷ್ಯನಾಗಿರ್ಬೋದು, ಗಿಡಗಳಾಗಿರ್ಬೋದು, ಅದನ್ನ ಭೂಮಿಗೆ ತಗೊಂಡು ಬರೋದಕ್ಕೆ ಆಗೋದಿಲ್ಲ. ಆದರೆ ಸೂಕ್ಷ್ಮಾಣು ಜೀವಿಗಳು, ಈಗೇನ್ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ, ಈ ಮೂರು ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವೆ ಅಂದ್ರೆ, ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನ ಆ ಒಂದು ಟ್ರಿಪಲ್ ಬಾಂಡ್ ಇಂದ ಅವನ್ನ ಬ್ರೇಕ್ ಡೌನ್ ಮಾಡಿ ಆ ಒಂದು ಗಿಡದ ಬೇರಿಗೆ ನೇರವಾಗಿ ಅವು ಸ್ಥಿರೀಕರಣ ಮಾಡಿಕೊಡ್ತವೆ. ಆ ರೀತಿ ಸ್ಥಿರೀಕರಣ ಮಾಡಿಕೊಟ್ರೆ ಸಾರಜನಕದ ಒಂದು ಪ್ರಮಾಣವನ್ನ, ನೀವೇನು ಬೆಳೆಗಳಿಗೆ ಹಾಕ್ತೀರಿ ಆ ಒಂದು ಸಾರಜನಕವನ್ನ 20-25% ಸಾರಜನಕವನ್ನ ನೀವು ಕಡಿಮೆಯನ್ನು ಮಾಡಬಹುದು. ಆ ರೀತಿ ಕಡಿಮೆ ಮಾಡಿದ್ರೆ ಮತ್ತೆ ನಿಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನು ಕರಿತೀವಿ ಅಂದ್ರೆ ಬೆಳೆಯನ್ನು ಬೆಳೆಯೋದಕ್ಕೆ ಖರ್ಚು ಏನಿರುತ್ತೆ ಅದರ ಒಂದು 20-25% ಕಡಿಮೆ ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಲಾಭ ಅಂದ್ರೆ 15-20% ನಿಮಗೆ ಬೆಳೆಯಲ್ಲಿ ಇಳುವರಿಯನ್ನು ಸಹಿತ ಜಾಸ್ತಿ ಆಗುತ್ತೆ. ಇದು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ಆಯಿತು. ಅದೇ ರೀತಿ ರಂಜಕವನ್ನು ಕರೆಸ್ತಕ್ಕಂತಹ ಜೈವಿಕ ಗೊಬ್ಬರಗಳು ಯಾವಪ್ಪ ಅಂದ್ರೆ, ಬ್ಯಾಸಿಲಸ್ ಮೆಗಥೀರಿಯಂ ಅಂತ ಹೇಳಿ ಕರಿತೀವಿ. ಈ ಒಂದು ಜೈವಿಕ ಗೊಬ್ಬರವನ್ನ ನೀವು ಬಳಸೋದಾದ್ರೆ ಈಗ ಕರಾವಳಿ ಪ್ರದೇಶದಲ್ಲಾಗಿರುವುದು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿರ್ತಕ್ಕಂತಹ ಒಂದು ಫಾಸ್ಫರಸ್ ನ ಒಂದು ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ, ಅದು ತುಂಬಾ ಕಡಿಮೆ ಇರುತ್ತೆ. ಗಿಡಗಳಿಗೆ ಫಾಸ್ಫರಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಿಡಗಳಿಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶ. ಇದನ್ನ ನಾವು ಮಣ್ಣಿನಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾವು ಈ ಒಂದು ಬ್ಯಾಸಿಲಸ್ ಮೆಗಥೀರಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಯನ್ನು ಬಳಸಿಕೊಂಡು ಆ ಒಂದು ಗಿಡಗಳಿಗೆ ಫಾಸ್ಫರಸ್ ನ ಒದಗಿಸ್ತಕ್ಕಂಥದ್ದು. ಈ ರೀತಿ ಒದಗಿಸಿದ್ರೆ ನಮಗೆ 20% ಫಾಸ್ಫರಸ್ ನ ಆಗ್ತಕ್ಕಂತಹ ಒಂದು ಸಂಖ್ಯೆಯನ್ನು ನಾವು ರೆಡ್ಯೂಸ್ ಮಾಡಬಹುದು. ಅದೇ ರೀತಿ ಪೊಟಾಷ್ ಸಾಲಿಬಿಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಪೊಟಾಷಿನ ಕರಗಿಸ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳಾಗಿರ್ತಕ್ಕಂಥ ಫ್ರೆಕ್ಯೂರಿಯಾ ಅಂತಕ್ಕಂಥ ಒಂದು ಸ್ಪೀಸೀಸ್ ಇದೆ, ಆ ಒಂದು ಸೂಕ್ಷ್ಮಾಣು ಜೀವಿನ ಬಳಸೋದ್ರಿಂದ ಪೊಟಾಷಿನ ಲಭ್ಯತೆಯು ಸಹಿತ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಈ ರೀತಿ ಜೈವಿಕ ಗೊಬ್ಬರಗಳನ್ನ ಬಳಸಿಕೊಂಡು ನಾವು ಅತಿ ಹೆಚ್ಚು ಇಳುವರಿಯನ್ನ

ಅದೇನೋ ಹೇಳ್ತಾರಲ್ಲ ಪಾಪಿ ಸಮುದ್ರ ಹೋಕ್ರು ಮೊಳಕಾಲುದ್ದ ನೀರು ಅಂತ, ಹಿಡಿದಿರೋದೊಂದು ಪೂರೈಸ್ತಿಲ್ಲ. ಇರೋ ಭೂಮಿಲಿ ಬೆಳೆ ಬೆಳಿಲಾರ್ದೆ ಪಟ್ಟಣಕ್ಕೆ ಹೋದ್ರೆ ಅಲ್ಲೂ ಸುಖವಾಗಲಿಲ್ಲ, ಭೂಮಿ ದುಂಡಗೈತೆ ಅಂತ ಮತ್ತೆ ಹಳ್ಳಿಗೆ ಬರಂಗೆ ಆಯ್ತು. ಅಲ್ಲ, ಒಂದೊಂದ್ ಬೆಳೆ ಬೆಳ್ದಿಯ ನೀನು? ನಮ್ ಸುತ್ತ ಹತ್ತಳ್ಳಿ ಯಾರು ನಿನ್ನಂಗ್ ಬೇರೆ ಬೆಳೆ ಬೆಳ್ದಿದಾರಪ್ಪ? ಆವಾಗ 4 ಎಕರೆ ಟಮೋಟ ಹಾಕಿದ್ದಲ್ಲ, ಅದ್ರಗೇನಾರ ಸಿಗ್ತೇನಪ್ಪ ನಿನಗೆ? ಅಲ್ಲ ಕಣವ, ನನ್ನ ತಲೆಯಾಗ ಒಂದಿಷ್ಟು ಬುದ್ಧಿ ಬೇಡವ. ಆ ಬೆಳೆ ಬಗ್ಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಯಾರೋ 10 ಎಕರೆ ಬೆಳೆದ್ರು ಅಂತ ನಾನು ಬೆಳೆಯಕ್ ಹೋದ್ರೆ ಅದಾಗುತ್ತಾ? ಅದ್ರಲ್ಲೇನ್ ತಪ್ಪು, ಬೆಳೆದ್ರೆ ತಾನೇ ಅದ್ರ ಬಗ್ಗೆ ತಿಳಿಯೋದು. ಎದ್ರಕೊಂಡು ಕುತ್ಕೊಂಡ್ರೆ ಯಾವ್ದನ್ನು ಮಾಡಕ್ಕಾಗಲ್ಲ. ನೀನ್ ಹೇಳೋದು ಒಪ್ಪ ವಿಷಯ ಐತೆ, ಆದ್ರೂ ಮೊದ್ಲು ಈ ಬೆಳೆ ಬಗ್ಗೆ ಎಲ್ಲಾದ್ರೂ ತಿಳ್ಕೊಂಡ್ ಕೈ ಹಾಕ್ಬೇಕಾಗಿತ್ತಲ್ಲ ಅಂತ. ಹೌದು ಗೌರಕ್ಕ, ಮೊದಲನೇ ಸಲ ಏನೇ ಬೆಳಿಬೇಕಾದ್ರೂ ಒಂದ್ 1/2 ಎಕರೆಗೆ ಹಾಕಿ ಅನುಭವ ಪಡ್ಕೋಬೇಕಣಪ್ಪ ನಾವು. ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅಂತೀನಿ. ಒಂದೇ ಸರಿ 4 ಎಕರೆಗೆ ಹಾಕಿದ್ನ, ಅದ್ರ ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ಹುಳ ಕಂಡ್ರೆ ಸಾಕು, ಲೀಟರ್ ಗಟ್ಲೆ ಔಷಧಿ ಹೊಡೆದದ್ದು ಹೊಡೆದದ್ದೇ. ಭೂಮಿನೂ ಹಾಳು, ಆರೋಗ್ಯನೂ ಹಾಳು ಅನ್ನಂಗ್ ಮಾಡಿಟ್ಟೆ. ಆಳುಗಳು ಎಷ್ಟು ಬೇಕು ಅಂತಲೂ ಗೊತ್ತಿಲ್ಲ. ಬೆಳೆ ಸಿಕ್ತೋ ಇಲ್ವೋ, ಸಾಲ ಅಂತೂ ಸಿಕ್ತು ನೋಡು. ಹೂಕೋಸ್ ಹಾಕಿದ್ದಲ್ಲ, ಅವಾಗೇನಾಯ್ತು? ಏನಾದ್ರೂ ಲಾಭ ಸಿಕ್ತಾ? ಸ್ನೇಹಿತರು ಹೇಳಿದ್ರು ಅಂತ ಅದನ್ನು ಹಾಕಿ ಬೆಳೆದೆ. ಅದಕ್ಕೆ ಮೊದಲು ಆ ಬೆಳೆ ಮುಖನೂ ನೋಡಿರಲಿಲ್ಲ ಅಂತೀನಿ. ಒಂದಿಷ್ಟು ವ್ಯತಿ ಬಿದ್ದಿವೇನವ್ವ ನಾವು ಗಂಡ ಹೆಂಡ್ತಿ. ಬೆಳೆ ಮೊದಲೇನೋ ಚೆನ್ನಾಗಿ ಬಂತು, ಬರ್ತಾ ಬರ್ತಾ ಏನೇನೋ ಬರಬಾರದ ರೋಗನೆಲ್ಲ ಬಂದು ಯಾರೋ ಕೇಳಬಾರದ ಮಾತನ್ನೆಲ್ಲ ಕೇಳಿ ಇರೋ ಬರೋ ಔಷಧಿನೆಲ್ಲ ತಂದು ಸುರಿದು ಸುರಿದು ಸೋತು ಹೋದೆ. ಆದರೆ ರೋಗ ಹೋಗಲಿಲ್ಲ, ನನಗೆ ರೋಗ ಬಂತು ನೋಡು. ಇದನ್ನೆಲ್ಲ ಬೆಳೆಯೋದು ತಪ್ಪ ಹಂಗಾದ್ರೆ? ಎಲ್ಲಾದ್ರೂ ಉಂಟೆ ನಾವು, ನಾನು ಮಾಡ್ಕೊಂಡು ತಪ್ಪಿಗೆ ಬೆಳೆಯೋದೇ ಬೇಡ ಅಂದ್ರೆ ಅದು ನ್ಯಾಯ ನ್ಯಾಯ ಅಂತೀನಿ. ಬೆಳೆ ಹಾಕೋಕ್ಕೂ ಮೊದಲು ತೋಟಗಾರಿಕೆ ಇಲಾಖೆ ಹೋಗಬೇಕಾಗಿತ್ತು. ನಾನು ಎಲ್ಲ ಬೆಳೆ ಹಾಳಾದ್ಮೇಲೆ ಓದೆ. ಆಗ ತಿಳೀತು ನಮ್ಮ ವಾತಾವರಣದಲ್ಲಿ ಹೂಕೋಸ್ನಂತ ಬೆಳೆ ಬರೋದು ಸ್ವಲ್ಪ ಕಷ್ಟ ಅಂತ. ಒಂದೊಂದ್ ಭಾಗದಲ್ಲಿ ಒಂದೊಂದ್ ಬೆಳೆಗಳಿಗೆ ಹವಾಮಾನ, ಭೂಮಿ, ವಾತಾವರಣ ಸಾಥ್ ಕೊಡುತ್ತೆ ಗಂಗಣ್ಣ. ಅದರ ಪರಿವು ನಮಗೆ ಇರಬೇಕಾಗತ್ತೆ. ನಾವು ಯಾವ ಭೂಮಿ ಯಾವ ಭಾಗದಲ್ಲಿ ಏನು ಬೆಳಿಬಹುದು ಅನ್ನೋದು ನಮಗೂ ಗೊತ್ತಿರ್ಬೇಕು ಕಣಪ್ಪ. ಪ್ರಕೃತಿಗೆ ನಾವು ಹೊಂದ್ಕೋಬೇಕೆ ಹೊರತು ಪ್ರಕೃತಿನೇ ನಮ್ಗೆ ಹೊಂದಿಸೋಕೆ ಹೋದ್ರೆ ತೊಂದರೆ ನಮಗೇನೆ. ಈಗ ನೋಡಿ, ಮಲೆನಾಡಿನ ಶುಂಠಿ ಎಲ್ಲೆಲ್ಲೂ ಹಬ್ತಾ ಇದೆ. ಹಂಗಂತ ಇದನ್ನ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಹೊಸ ಹೊಸ ಪ್ರಯೋಗ ಮಾಡಲೇಬೇಕು, ಅದ್ರ ಜೊತೆಗೆ ಎಚ್ಚರನೂ ಇರಬೇಕು. ಯಾವ್ಯಾವ ದೇಶದ ಬೆಳೆಗಳನ್ನೆಲ್ಲ ತಂದು ನಮ್ ದೇಶದಲ್ಲಿ ಬೆಳ್ತಾ ಇದ್ದೀವಿ ಅಂದಂಗ ನಮ್ ದೇಶದ ಬೆಳೆ ನಾವು ಬೆಳಿಬಾರ್ದ ಅಂದ್ರೆ ಹೆಂಗೆ? ಇದ್ ಯಾಕೋ ನನಗೆ ಸರಿ ಕಾಣಲ್ಲವ. ಬೆಳಿಬಾರ್ದು ಅಂತ ಹೇಳೋದು ಸರಿಯಲ್ಲ, ಆದ್ರೆ ಎಲ್ಲದಕ್ಕೂ ಮೊದಲು ಹೊಸ ಬೆಳೆ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಆ ಬೆಳೆ ಬೆಳೆದ ಪ್ರದೇಶಗಳಿಗೆ ಹೋಗಿ ಬೆಳೆ ತಾಕು ಅಂತ ಇರ್ತವೆ, ಅದನ್ನ ಕಣ್ಣಾರೆ ನೋಡ್ಬೇಕು. ಅದನ್ನ ಬೆಳೆದಂತ ರೈತರ ಜೊತೆಗೆ ಚರ್ಚೆ ಮಾಡಿ ಸಂವಾದ ನಡೆಸಬೇಕು. ಇಲಾಖೆಗಳು ಅದಕ್ಕಾಗಿ ಇದಾವೆ, ಆ ಇಲಾಖೆಗಳಿಗೆ ಹೋಗ್ಬೇಕು, ಆ ಬಗ್ಗೆ ವಿಚಾರ ತಿಳ್ಕೋಬೇಕು. ವಿಜ್ಞಾನಿಗಳು ಅಂತ ಇರ್ತಾರೆ, ಅವ್ರ ಹತ್ರ ಸಮಾಲೋಚನೆ ಮಾಡಬೇಕು. ಹೌದು ಕಣಪ್ಪ, ವೈಜ್ಞಾನಿಕ ವಿಧಾನಗಳಿಗೆ ಒತ್ತು ಕೊಡ್ಬೇಕು. ಹಂಗಾದ್ರೆ ಪ್ರಯತ್ನ ಯಶಸ್ವಿ ಆಗ್ಬೋದು. ಆದಿರ್ಲಪ್ಪ, ಯಾವ್ದೇ ಕೇಳದೆ ಪಟ್ಟಣಕ್ಕೆ ಹೋಯ್ದಲ್ಲ, ಅಲ್ಲೇನಾಯ್ತು ಅಂತೀನಿ. ಇದೆಲ್ಲ ಯಾಕೋ ಪೂರೈಸೋ ಕೆಲಸ ಅಂತ ನನಗೆ ಕಾಣಿಸ್ಲಿಲ್ಲ. ಸರಿಕರೆದರಿಗೆ ಓಡಾಡಕ್ಕೆ ನಾಚಿಕೆ ಆಯ್ತು. ಕೆಟ್ಟು ಪಟ್ಟಣ ಸೇರು ಗಾದೆ ಮಾತಿನಂಗೆ ಅಲ್ಲಾದ್ರೂ ಒಂದಿಷ್ಟು ದುಡ್ಡು ಕಾಸು ದುಡಿಯೋಣ ಅಂತ ಓದೆ. ಹೋಟ್ಲಲ್ಲಿ ಕಪ್ಪು ತೊಳೆದೆ, ಯೂನಿಫಾರ್ಮ್ ಹಾಕಿ ಬಾಗಿಲು ಕಾದೆ, ಆಫೀಸ್ನಲ್ಲಿ ಕಸ ಗುಡಿಸಿದೆ. ಹೊಟ್ಟೆ ತುಂಬ ಊಟ ಇಲ್ಲ, ಕಣ್ಣು ತುಂಬ ನಿದ್ದೆ ಇಲ್ಲ. ಉಪ್ಪೋ ಸೊಪ್ಪೋ ಸ್ವತಂತ್ರವಾಗಿ ಬದುಕಿದ ಹಳ್ಳಿ ಮಗ ನಾನು. ಇದು ಯಾಕೋ ಸರಿ ಕಾಣಲಿಲ್ಲ. ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡ್ಕೊಂಡು ಅಂತ ಮತ್ತೆ ವಾಪಸ್ ಬಂದ್ಬಿಟ್ಟೆ ನೋಡು. ಇದರಲ್ಲಿ ನೀನು ನಾಚಿಕೆ ಪಡೋದಕ್ಕೆ ಏನೂ ಇಲ್ಲ. ಹೇಳಿಲ್ವೇ ದಾಸರು, ಈಸಬೇಕು ಇದ್ದು ಜಯಿಸಬೇಕು ಅಂತ? ಮತ್ತೊಂದ್ಸರಿ ಸರಿಯಾದ ರೀತಿಲಿ ಕೃಷಿ ಪ್ರಾರಂಭ ಮಾಡು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಯಶಸ್ಸು ನಿನ್ಗಲ್ದೆ ಇನ್ಯಾರಿಗೆ ಸಿಗುತ್ತೆ ಗಂಗಣ್ಣ? ಕೆಲವರಿಗೆ ಪಟ್ಟನ ಜೀವನ ಹಿಡಿಸುತ್ತೆ, ಕೆಲವರಿಗೆ ಹಿಡಿಸೋದಿಲ್ಲ. ಅಲ್ಲಿಗೆ ಹೋಗಿ ಬದುಕು ಕಟ್ಕೊಂಡವರು ಎಷ್ಟು ಜನ ಇಲ್ಲ. ಗಂಗಣ್ಣಂಗೆ ಹಳ್ಳಿಗೆ ಮರಳಿ ವಾಪಸ್ ಬಂದು ಕೃಷಿ ಮಾಡಿದವರು ಇದ್ದಾರೆ, ಅದು ಅವರು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಹಳ್ಳಿ ಜೀವನ ಸಣ್ಣದು, ಪೇಟೆ ಜೀವನ ದೊಡ್ಡದು ಅನ್ನೋ ಭ್ರಮೆ ಮೊದಲು ಹೋಗ್ಬೇಕು ನಮ್ಮಿಂದ. ಎಲ್ಲಾದ್ರೂ ಇರ್ಲಿ, ಹಳ್ಳಿನ ಮರಿಬಾರ್ದು, ಸ್ವಾಭಿಮಾನ ಬಿಡಬಾರ್ದು. ಈ ಕಾಲದಲ್ಲೆಲ್ಲವ ಬದುಕರಿಗೆ 100 ಮಾರ್ಗ ಐತೆ, ಕೈಲಾಗ್ದವರು ಅನ್ನೋ ಜನ ಕಾಣಿಸೋದೇ ಇಲ್ಲ ಈಗ ಅಂತೀನಿ. ಅದ್ರಲ್ಲೂ ರೈತರು ನಾವು, ಕಷ್ಟ ಶ್ರಮ ನಮ್ಗೇನು ಹೊಸದೆ? ಬಿಸ್ಲಿಗ್ ಬಗ್ಗಲ್ಲ, ಮಳಿಗ್ ಜಗ್ಗಲ್ಲ,

ಬಿತ್ತೀವಿ ಅಷ್ಟೇ, ಕೂಲರ್ ಕರ್ಕೊಂಡು. ಒಬ್ಬರಿಗೆ 500 ರೂಪಾಯಿ ಕೂಲಿ, ಮಿಷಿನ್ನೇ ಕೊಯ್ಸ್ತೀವಿ. ಅವಾಗಿಗೂ ಇವಾಗಿಗೂ ಭಾಳ ಈಜಿ ಕೃಷಿ ಮಾಡೋಕ್ಕೆ. ಅವಾಗ ನಾವೇ ಹೋಗ್ಬೇಕಾಯ್ತು, ನಾವೇ ಹಗಲೆಲ್ಲ ಎದ್ದಾಗ 8 ಗಂಟೆಗೆ ಹೋದರೆ 6 ಗಂಟೆ ತನಕ ಬಿತ್ತಬೇಕಾಯ್ತು. ಈಗ ಮಿಷಿನ್ನೇ ಬಿತ್ತತೈತಿ, ಮಿಷಿನ್ನೇ ಕೊಯ್ತೈತಿ. ಏನು ನಾವು ಬೀಜ ಒಬ್ಬರ ಹೊಂಚ್ಕೊಂಡು ಹೋಗೋದಷ್ಟೇ. ಈಗಿನ ಇದು ಚೆನ್ನಾಗಿತ್ತೈತಿ ಅವಾಗಿನ. ಈಗೇನು ಎಡೆ ಕುಂಟೆ ಹೊಡೆಯಂಗಿಲ್ಲ, ಏನು ಇಲ್ಲ. ಬಿತ್ತೋದು ಬರೋದು ಕೊಯ್ಲಿಗೆ ಮಿಷಿನ್ ತಗೊಂಡು ಹೋಗೋದು. ಅವಾಗ ಎಡೆ ಕುಂಟೆ ಹೊಡಿಬೇಕು, ಕೂಲರು. ಅವಾಗಿನ ಕೂಲಿಗೆ 25 ರೂಪಾಯಿ, ಈಗಿನ ಕೂಲಿಗೆ 250 ರೂಪಾಯಿ. ಬೆಳೆಯೂ ಹಂಗೆ ಐತಿ, ಲಾಭವೂ ಹಂಗೆ ಐತಿ. ಕೃಷಿ ಮಾಡಬೇಕು. ನಾವೇ ಸ್ವಂತಕ್ಕೆ ಮಾಡ್ತೀವಿ, ನಮ್ಮನೆಗೆ, ನಮ್ಮನೆಯವರು, ನಮ್ಮ ಮಕ್ಕಳು, ನಾವು, ನಮ್ಮ ಸೊಸೆಯರು. ಏನು ಟ್ರ್ಯಾಕ್ಟರ್ದ ಸ್ವಂತ ಮನೆಗೆ ಹೊಡಿತೀವಿ, ಬಿತ್ತಿಸ್ತೀವಿ, ಕೂಲರ್ ಕರ್ಕೊಂಡೋಗಿ ಮಿಷಿನ್ನೇ ಕೊಯ್ಸ್ಕೊಂಡು ಮನೆ ಬರ್ತೀವಿ. ಏನನ್ನ ಬೆಳೆ ಬೆಳೆದದ್ದು ಮಾರಾಟ ಮಾಡ್ಬೇಕಂದ್ರೆ ನಿಮಗೆ ಎಲ್ಲ ಮಾರ್ಕೆಟ್ ಎಲ್ಲ ಹತ್ರ ಇರೋದು? ಹೊಸ್ತುರ್ಗದ ಮಾರ್ಕೆಟ್ಗೆ ಹಾಕ್ತೀವಿ. ಇಲ್ಲೇ ಬಂದು ಪೈಡಿ ತಗೊಂಡು ಹೋಗ್ತೀವಿ. ಇಲ್ಲೇ ಬಂದು ಈ ಮಾರ್ಕೆಟಾಗೆ ಪಾಣಿ ಕೊಟ್ಟು ಇನ್ನು ಡೇಟ್ ತಗೊಂಡು ಹೋಗ್ತೀವಿ. ಇಂಥ ಡೇಟಿನ ದಿವಸ ಬರ್ರಿ ಅಂದರೆ ಅಂಥ ಡೇಟಿನ ದಿವಸ ಟ್ರ್ಯಾಕ್ಟರ್ಗೆ ಹಾಕೊಂಬಂದು ತೂಕ ಮಾಡಿ ಏರ್ಬಿಡ್ನಿಗೆ ಕೊಟ್ಟು ಇಷ್ಟು ಕ್ವಿಂಟಲ್ ಅಂತ ಚೀಟಿ ಕೊಡ್ತಾರೆ. ಬ್ಯಾಂಕಿಗೆ ಅಕೌಂಟಿಗೆ ದುಡ್ಡು ಬರುತ್ತೆ. ಈಗ ನೀವು ಮೊದಲು ಮಾಡೋ ಕೃಷಿಗೂ ಈಗಿನ ಭಾಳ ವ್ಯತ್ಯಾಸ ಇರೋದ್ರೆ ಈಗಿನ ಸುಲಭ ಅಂತೀರಿ? ಈಗಿಂದೇ ಸುಲಭ, ಅವಾಗಿಂದ ಕಷ್ಟ. ಅವಾಗ 100 ಚೀಲರಾಗಿ ಬೆಳೆದ್ರು 100 ರೂಪಾಯಿ ಚೀಲರಾಗಿ, ಈಗ 3000 ರೂಪಾಯಿ ಚೀಲರಾಗಿ. ಈಗಿಂದೇ ಒಳ್ಳೆಯದು, ಬೆಳೆಗೂ ಸುಲಭ, ಕೊಯ್ಯೋಕ್ಕೂ ಸುಲಭ. ಅವಾಗ ಕೂಲಿ ಕೊಯ್ಸಿ ಒಟ್ಟಿ ತುಳಿಸಿ ಅಷ್ಟೆಲ್ಲ ಕಷ್ಟಪಡಬೇಕಾಯ್ತು. ಈಗ ಕಷ್ಟ ಐತಿ, ಕಷ್ಟ ಇದ್ರೂ ಅದರಷ್ಟೇ ಸುಖವೈತಿ. ತಿಂಗಳಾನ್ಗಟ್ಟಲೆ ಶಿವರಾತ್ರಿ ಹಬ್ಬ ಬೇಕಾಯ್ತು ರಾಗಿ ಕಾಣಕ್ಕೆ. ಈಗ ದೀಪಾವಳಿ ಹಬ್ಬ ನವಂಬರ್ಗೆ ರಾಗಿ ಮನೆ ತಕ್ಕಬತ್ತವೆ. ಮೊದಲು ಬೆಳೆದಿದ್ದು ಜವಾರಿ ತಳಿಗಳಿದ್ದವು, ಒಳ್ಳೆ ತಿಂದ್ರು ಮನುಷ್ಯ ಗಟ್ಟಿ ಮುಟ್ಟ ಇರ್ತಿದ್ದ. ಆಮೇಲೆ ಸ್ವಲ್ಪ ತಿಂದ್ರೆ ಸಾಕು, ಹಗಲೆಲ್ಲ ದುಡಿಯಂತ ಒಂದು ಶಕ್ತಿ ಇರ್ತಿತ್ತು. ಈಗೆಲ್ಲ ಹೈಬ್ರಿಡ್ ಬಂದ್ಬಿಟ್ಟವೆ, ಹಾಗಾಗಿ ಏನ್ ತಿಂದ್ರೆ ಮನುಷ್ಯ ಗಟ್ಟಿ ಬರಲ್ಲ ಅನ್ನೋ ಒಂದು ಮಾತು ನಾವು ಕೇಳ್ತಿದ್ದೀವಿ. ಯಾಕಂದ್ರೆ ನೀವೆಲ್ಲ ಬಳಸಿ ಬಂದಿರೋರು, ಏನ್ ಅನಿಸ್ತೈತೆ ನಿಮಗೆ? ಅದೇ ಮಿಷಿನ್ಗೆ ಹಾಕಿಸ್ತೀವಿ, ಅದರಿಂದ ಸ್ವಲ್ಪ ಕರೆಂಟಿಗೆ ಇದಾಕತಿ ಅಂತಾರೆ. ಈಗಿನ ಮನುಷ್ಯರು ಅಷ್ಟೇ, ಅವಾಗಿನ ಮನುಷ್ಯರು ಅಷ್ಟೇ. ಅವಾಗಿನ ಮನುಷ್ಯರು ಒಂದು ಮುದ್ದೆ ಉಣ್ಣರು, ಈಗಿನ ಮನುಷ್ಯರು ಅದ್ರಾಗ ಅರ್ಧ ಉಣ್ಣಲ್ಲ, ಅನ್ನ ಉಣ್ತಾರೆ. ಹಂಗಾಗಿ ಬಳಸೋ ರೀತಿ ಬೇಕದನ್ನ ಬೀಸಾರ. ಅವಾಗ ಈಗ ಬೀಸಂಗಿಲ್ಲ, ಮಿಷಿನ್ಗೆ ಹಾಕಿಸ್ತೀವಿ. 2 ಸಾರಿ ಬೇಯ್ತೈತಿ ಮಿಷಿನ್ಗೆ, ಒಂದ್ಸರಿ ಬೇಯ್ತೈತಿ ಗ್ಯಾಸಾಗ, ಒಂದ್ಸತಿ ಬೇಯ್ತೈತಿ. ಒಲೆ ಮೇಲೆ ಅಡಿಗೆ ಮಾಡ್ತಿದ್ರಲ್ಲ ಅದು ಚೆನ್ನಾಗಿರ್ತದೆ, ಈಗೆಲ್ಲ ಗ್ಯಾಸ್ನಲ್ಲಿ ಬಳಸ್ತಾರಲ್ಲ, ಹಂಗಾಗಿ ಆಗಿನಷ್ಟು ಒಂದು ಪೌಷ್ಟಿಕ ಬರಲ್ಲ ಅಂತ. ಅವಾಗಿನ ಮುದ್ದೆ 1 ಗಂಟೆ ತನಕ ಬಿಸಿಯಾಗಿರೋದು, ಈಗಿನ ಮುದ್ದೆ 1.5 ಗಂಟೆ 10 ನಿಮಿಷ ಇರಲ್ಲ, ಗ್ಯಾಸಿಂದ ಕೆಳಗೆ ಕೇಳ್ಸತ್ತಿಗೆ ಹೋಗುತ್ತೆ. ಹ್ಞೂ ಅಷ್ಟೇಯ. ಮುದ್ದೆ ಕಟ್ಟಿ ಸಾರಿ ತುಂಬಿಟ್ರೆ ಮಧ್ಯಾಹ್ನ 1 ಗಂಟೆಗೆ ಉಂಡ್ರು ಮುದ್ದಿಸ್ಬಿಡ್ತಿತ್ತು. ಅವರು ಹಾಲು ತುಪ್ಪ ಬೆಣ್ಣೆ ಮಜ್ಜಿಗೆ ಮೊಸರು ನಾಟಿ ಎಸಿಂದು ಎಮ್ಮೆದು ಚೆನ್ನಾಗಿದ್ರು. ಈಗ ನಾವೆಲ್ಲ ಕರೆಂಟ್ ಕಾ ಮಿಕ್ಸಿ ಕಾರ ಮಿಕ್ಸಿ ಮಜ್ಜಿಗೆ ಎಲ್ಲ ಅದು ಬಂದಿತ್ತೆ. ಅದಂಗಾಗಿ ನಾವು ಅವರು 100 ವರ್ಷ ಬಾಳರು, ನಾವು 1 60 ವರ್ಷ ಕಲೆ ಮುದುಕ್ರಾಕು. ಒಳ್ಳೇದ್ರಮ್ಮ, ಬಹಳ ಒಳ್ಳೇದು ಚಂದ್ರಮ್ಮರೆ, ಸಾಕಷ್ಟು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ. ಮೊದಲಿನ ಕೃಷಿ ಹೆಂಗಿತ್ತು, ಈಗಿನ ಕೃಷಿ ಹೆಂಗಿದೆ, ಮೊದಲಿನ ಆಹಾರ ಹೆಂಗಿತ್ತು, ಈಗಿನ ಆಹಾರ ಹೆಂಗಿದೆ ಅಂತಾನು ಹೇಳಿದ್ರೆ, ಯಾಕಂದ್ರೆ ಬದಲಾವಣೆಗೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗ್ಬೇಕನ್ನೋ ಮಾತನ್ನ ಹೇಳಿದ್ರೆ. ನಿಮ್ಮ ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆಯ ರೈತ ಮಹಿಳೆ ಶ್ರೀಮತಿ ಡಿಎನ್ ಚಂದ್ರಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿಸಿ ದಣ್ಣ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ರಾಮ ತನ್ನನ್ನೋ ಮೂಡಿ ಬತ್ತಾನೆ ಚಂದಿರಾಮ ಅಂತಂತ ನೋಡೋಗೆ ಎಂತ ಕುಂಗಲ್ ಕೆರೆ ಸಂತೆ ಅದಿಲ್ಲಿ ಕಲ್ಲು ಕಟ್ಟೆ ತನ್ನನ್ನೋ ಸಂತೆ ಅದಿಲ್ಲಿ ಕಲ್ಲು ಕಟ್ಟೆ ಮೂಡಲ್ ಕುಂಗಲ್ ಕೆರೆ ನೋಡು